ಕಡಿಮೆಯಾಗಿತ್ತು. ಪ್ರಮುಖವಾಗಿ ಮಂಕಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 19 ಸೆಂಟಿಮೀಟರ್, ಯತ್ರೆ ಯಾದಗಿರಿ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 10 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದರೆ, ಪೂರ್ವ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಕೇರಳದ ಕರಾವಳಿಯ ತೀರದಲ್ಲಿ ಟ್ರಫ್ ಇದೆ. ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ಸರ್ಕ್ಯುಲೇಷನ್ 5.8 ಕಿಲೋಮೀಟರ್ ಎತ್ತರದವರೆಗೆ ಇರುವುದರ ಹಿನ್ನೆಲೆಯಲ್ಲಿ ವಾಯುಭಾಗ ಕುಸಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಜುಲೈ 23 ರಿಂದ ಜುಲೈ 29 ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಆಗುವಂತೆ ಭಾರಿ ಮಳೆ ಇದ್ದು ಜುಲೈ 23 ರಿಂದ ಜುಲೈ 27 ರವರೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜುಲೈ 23 ರಂದು ವ್ಯಾಪಕವಾಗಿ ಜುಲೈ 24 ರಿಂದ ಜುಲೈ 26 ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಳಗಾವಿ, ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜುಲೈ 23 ಹಾಗೂ 24 ರಂದು ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜುಲೈ 23 ರಿಂದ ಜುಲೈ 26 ರವರೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗು, ರಾಯಚೂರು, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ರಾಮನಗರ ಜಿಲ್ಲೆಗಳಲ್ಲಿ ಜುಲೈ 23 ರಿಂದ ಜುಲೈ 27 ರವರೆಗೆ ಹಗುರದಿಂದ ಸಾಧಾರಣವಾಗಿಯೂ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಜುಲೈ 30 ರಿಂದ ಕರ್ನಾಟಕ ರಾಜ್ಯಾದ್ಯಂತ ತಾತ್ಕಾಲಿಕವಾಗಿ ಮಳೆಯ ಪ್ರಮಾಣ ಕಡಿಮೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಜುಲೈ 23 ರಿಂದ ಜುಲೈ 26 ರವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಎಲ್ಲ ಕೇಳುಗರಿಗೂ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕರ್ನಾಟಕದಲ್ಲಿ ಹವಾಮಾನ ಬದಲಾವಣೆಗೆ ಅನುಗುಣವಾಗಿ ಪಶು ಸಂಗೋಪನೆಯನ್ನ ಅಭಿವೃದ್ಧಿಪಡಿಸಲು ಯಾವ್ಯಾವ ಮಾರ್ಗೋಪಾಯಗಳು ಇದ್ದಾವೆ ಅನ್ನೋದ್ರ ಕುರಿತು ಮಾಹಿತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತು ಬೆಂಗಳೂರಿನಲ್ಲಿರುವ ಪಶುಪಾಲನಾ ಆಯುಕ್ತಾಲಯದ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಕುಕ್ಕುಟ ಮತ್ತು ಜಾನುವಾರು ಆಹಾರ ಗುಣ ನಿಯಂತ್ರಣ ಕಚೇರಿಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಕೆಪಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಹವಾಮಾನ ಬದಲಾವಣೆಗೆ ಅನುಗುಣವಾಗಿ ಪಶು ಸಂಗೋಪನೆಯನ್ನು ಅಭಿವೃದ್ಧಿಪಡಿಸುವ ಮಾರ್ಗೋಪಾಯಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಬೇಕು. ಅದರಲ್ಲಿ ಕರ್ನಾಟಕದ ಗ್ರಾಮೀಣ ಆರ್ಥಿಕತೆಗೆ ಪಶು ಸಂಗೋಪನೆ ಏಕೆ ಮುಖ್ಯ ಅನ್ನೋದ್ರ ಕುರಿತು ಮಾಹಿತಿ ಮಾಡಿಕೊಡಿ ಸರ್. ಪಶುಸಂಗೋಪನೆಯು ಗ್ರಾಮೀಣ ಭಾರತದ ಬೆನ್ನೆಲುಬಾಗಿರುತ್ತದೆ. ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯು ರಾಜ್ಯದಲ್ಲಿ ಜಾನುವಾರುಗಳಿಗೆ ಆರೋಗ್ಯ ರಕ್ಷಣೆಯನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಗ್ರಾಮೀಣ ಆರ್ಥಿಕತೆಯನ್ನು ಬೆಂಬಲಿಸುವ ಮೂಲಕ ಪಶುಸಂಗೋಪನೆಯು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಮುಖ್ಯವಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಹೆಚ್ಚುವರಿ ಆದಾಯವನ್ನು ಉತ್ಪಾದಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಕರ್ನಾಟಕದಲ್ಲಿ ಜಾನುವಾರುಗಳ ಪ್ರಸ್ತುತ ಸ್ಥಿತಿ ಹೆಂಗಿದೆ ಡಾಕ್ಟ್ರೆ? ಸರ್, ಕರ್ನಾಟಕದಲ್ಲಿ 20ನೇ ಜಾನುವಾರು ಗಣತಿಯ ಪ್ರಕಾರ 2.9 ಕೋಟಿ ಜಾನುವಾರುಗಳು ಮತ್ತು 5.9 ಕೋಟಿ ಕುಕ್ಕುಟಗಳನ್ನು ಹೊಂದಿರುತ್ತದೆ ಕರ್ನಾಟಕ ರಾಜ್ಯವು. ಹಾಗೆ ಹಾಲು ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ದೇಶದಲ್ಲಿ 2023-24 ಸಾಲಿನಲ್ಲಿ ಒಟ್ಟು ಹಾಲು ಉತ್ಪಾದನೆ 239.1 ಮಿಲಿಯನ್ ಮೆಟ್ರಿಕ್ ಟನ್ಗಳಿದ್ದು ಅದರಲ್ಲಿ ರಾಜ್ಯದ ಪಾಲು 13.46 ಮಿಲಿಯನ್ ಮೆಟ್ರಿಕ್ ಟನ್ಗಳು ಇರುತ್ತದೆ. ಭಾರತದಲ್ಲಿ ಕರ್ನಾಟಕವು ಹಾಲು ಉತ್ಪಾದನೆಯಲ್ಲಿ 8ನೇ ಸ್ಥಾನದಲ್ಲಿರುತ್ತದೆ. ರಾಜ್ಯದಲ್ಲಿ ಹಾಲಿನ ತಲಾ ಲಭ್ಯತೆ ಅಂದರೆ ಪರ್ ಕ್ಯಾಪಿಟಲ್ ಅವೈಲಬಿಲಿಟಿ ಅದು ದಿನಕ್ಕೆ 543 ಗ್ರಾಂ ಇದ್ದು ಇದು ದೇಶದ ಹಾಲಿನ ತಲಾ ಲಭ್ಯತೆಗಿಂತ ಹೆಚ್ಚಿದೆ. ಜಾಸ್ತಿ ಸಿಗ್ತಾ ಇದೆ. ಹೌದು ಸರ್, ದೇಶದಲ್ಲಿ ಲಭ್ಯತೆ ಇರೋದು 471 ಗ್ರಾಂ ಪ್ರತಿದಿನಕ್ಕೆ ಅಂದ್ರೆ ಕರ್ನಾಟಕದಲ್ಲಿ 543 ಗ್ರಾಂ ಇರುತ್ತದೆ ಸರ್. ICMR ಶಿಫಾರಸು ಬಂದು 300 ಗ್ರಾಂ ಅಷ್ಟೇ ಸರ್. ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ. ಹೌದು ಸರ್, ICMR ಪ್ರಕಾರ 300 ಗ್ರಾಂ ಇದೆ ಅದು ತಗೋಬೇಕು ಅಂತ. ಹೌದು ಸರ್, ಮಿನಿಮಮ್ ಆಗಿ ಅಷ್ಟು ತಗೋಬೇಕು ಅಂತ. ನಾವು 243 ಗ್ರಾಂ ಜಾಸ್ತಿ ತಗೋತಾ ಇದ್ದೇವೆ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಜಾಸ್ತಿ ಉತ್ಪತ್ತಿ ಮಾಡ್ತಾ ಇದೀವಿ, ಜಾಸ್ತಿ ಅವೈಲಬಿಲಿಟಿ ಇದೆ ಸರ್. ಮತ್ತೆ ಹಾಗೆ ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲೇ 2ನೇ ಸ್ಥಾನದಲ್ಲಿ ಇರುತ್ತದೆ ಸರ್. ದೇಶದಲ್ಲಿ ಒಟ್ಟು ಮೊಟ್ಟೆ ಉತ್ಪಾದನೆ ಬಂದು 142.77 ಬಿಲಿಯನ್ ಸಂಖ್ಯೆಗಳಿದ್ದು ಇದರಲ್ಲಿ ರಾಜ್ಯದ ಪಾಲು 9.45 billion ಸಂಖ್ಯೆ ಇರುತ್ತದೆ ಸರ್. ಇದು ಭಾರತದಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿ ಇರುತ್ತದೆ. ಹಾಗೆ ರಾಜ್ಯದಲ್ಲಿ ಮೊಟ್ಟೆಯ ತಲಾ ಲಭ್ಯತೆ ಅಂದ್ರೆ ಪರ್ ಕ್ಯಾಪಿಟಲ್ ಅವೈಲಬಿಲಿಟಿ ಬಂದ್ಬಿಟ್ಟು 147 ಸಂಖ್ಯೆಗಳಿರುತ್ತದೆ ಸರ್. ಒಂದು ವರ್ಷಕ್ಕೆ ಒಬ್ಬ 147 ಸಿಗ್ತದೆ. ಹೌದು ಸರ್, ಹೌದು. ಇದು ದೇಶದ ತಲಾ ಲಭ್ಯತೆಗಿಂತ ಹೆಚ್ಚಿದೆ ಸರ್. ದೇಶದಲ್ಲಿ ಬರೀ 103 ಲಭ್ಯತೆ ಇರುತ್ತದೆ ಸರ್ ಪರ್ ಪರ್ಸನ್ ಗೆ, ನಮ್ಮಲ್ಲಿ 147 ಇರುತ್ತದೆ. ಡಾಕ್ಟರ್ ಮಂಜುನಾಥ್ ಅವರೇ, ತಾವು ಹೇಳ್ತಾ ಇದ್ದೀರಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ನಿಗದಿಪಡಿಸಿದ ಪ್ರಕಾರ ಪ್ರತಿಯೊಬ್ಬರಿಗೆ 180 ಎಗ್ಗಳು ಬೇಕಾಗ್ತದೆ ಅಂತ, ಆದರೆ ಕರ್ನಾಟಕದಲ್ಲಿ 144 ಎಗ್ಗಳು ಈಗ ಲಭ್ಯ ಆಗ್ತಾ ಇದಾವೆ ಅಂತ ಹೇಳ್ತಾ ಇದ್ದೀರಿ. ಮತ್ತೆ ಮುಂದೆ ಏನು ಮಾಹಿತಿ ಇದೆ ಡಾಕ್ಟ್ರೆ? ಸರ್, ಹಾಗೆ ಮಾಂಸ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿದೆ ಸರ್. ಓಕೆ. ಇದು ದೇಶದಲ್ಲಿ 2023-24 ಸಾಲಿನಲ್ಲಿ ಒಟ್ಟು ಮಾಂಸ ಉತ್ಪಾದನೆ ಬಂದ್ಬಿಟ್ಟು 10.25 million ಮೆಟ್ರಿಕ್ ಟನ್ ಗಳಿದ್ದು, ಇದರಲ್ಲಿ ರಾಜ್ಯದ ಪಾಲು 0.45 million ಮೆಟ್ರಿಕ್ ಟನ್ ಇರುತ್ತದೆ ಸರ್. ಕರ್ನಾಟಕದ ಭಾಗ ಭಾರತದಲ್ಲಿ 7ನೇ ಸ್ಥಾನದಲ್ಲಿ ಇರುತ್ತದೆ. ಹಾಗೆ ತಲಾ ಲಭ್ಯತೆ, ರಾಜ್ಯದಲ್ಲಿ ಮಾಂಸ ತಲಾ ಲಭ್ಯತೆ ದಟ್ ಇಸ್ ಪರ್ ಕ್ಯಾಪಿಟಲ್ ಅವೈಲಬಿಲಿಟಿ ಬಂದು 7.09 ಕೆಜಿ ಇದ್ದು, ಇದು ದೇಶದ ಮಾಂಸದ ತಲಾ ಲಭ್ಯತೆಗಿಂತ ಹೆಚ್ಚಿದೆ. ದೇಶದಲ್ಲಿ ಪ್ರತಿ ವರ್ಷಕ್ಕೆ ತಲಾ ಲಭ್ಯತೆ ಬಂದು 6.8 ಕೆಜಿ ಸರ್. ICMR ಶಿಫಾರಸು ಬಂದು 11 ಕೆಜಿ, 1 ಕೆಜಿ ಜಾಸ್ತಿ ನಮ್ ರಾಜ್ಯದವರು ಉಪಯೋಗಿಸ್ತಾ ಇದ್ದಾರೆ. ICMR ಶಿಫಾರಸುಗಿಂತ ಕಮ್ಮಿ ಇದೆ, ಬಟ್ ದೇಶದ ಲಭ್ಯತೆಗಿಂತ ಹೆಚ್ಚಿದೆ ಸರ್. ಡಾಕ್ಟರ್, ಈಗ ಕರ್ನಾಟಕದ ಹವಾಮಾನ ವಿವರ ಏನು, ಮತ್ತೆ ಅದು ಪಶು ಸಂಗೋಪನೆ ಮೇಲೆ ಹೆಂಗೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡ್ತದೆ, ಇದು ನಮ್ಮ ರೈತರಿಗೆ ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ ಸರ್. ಕರ್ನಾಟಕದಲ್ಲಿ ಬೇಸಿಗೆಯಲ್ಲಿ 23-43 degrees ನಡುವಿನ ತಾಪಮಾನ ಇರುತ್ತದೆ ಸರ್. ಹಾಗೆ ಚಳಿಗಾಲದಲ್ಲಿ 9 degrees-27 degrees ನಡುವಿನ ತಾಪಮಾನ ಇರುತ್ತದೆ ಸರ್. ವಾರ್ಷಿಕ ಮಳೆ ಬಂದು ಕರ್ನಾಟಕದಲ್ಲಿ 1150 millimeters ಇರುತ್ತೆ ಸರ್. ಸರ್, ಇದು ಬಿಸಿಲಿನ ತಾಪ, ನಿಯಮಿತವಾಗಿ ಬರ ಹಾಗೂ ಭಾರಿ ಮಳೆ ಮತ್ತು ಪ್ರವಾಹಗಳು ಪಶುಸಂಗೋಪನೆ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಸರ್. ಈ ಹವಾಮಾನ ವೈಪರೀತ್ಯಗಳು ಮುಖ್ಯವಾಗಿ ಮೇವು ಉತ್ಪಾದನೆ, ಪಶುಗಳಿಗೆ ಮೇವು ಉತ್ಪಾದನೆ, ನೀರಿನ ಲಭ್ಯತೆ ಮತ್ತು ಪ್ರಾಣಿಗಳ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಸರ್. ಅಂದ್ರೆ ಮೇವಿನ ಉತ್ಪಾದನೆ ಕಡಿಮೆ ಆಗ್ಬಿಡುತ್ತೆ ಸರ್. ನೀರಿನ ಲಭ್ಯತೆ ಕಮ್ಮಿ ಆದಾಗ ಮೇವಿನ ಉತ್ಪಾದನೆ ಕಮ್ಮಿ ಆಗ್ಬಿಡುತ್ತೆ ಸರ್. ಮೇವು ಇಲ್ಲ ಅಂದ್ರೆ ಆರೋಗ್ಯ ಕೆಟ್ಬಿಡುತ್ತೆ ಪ್ರಾಣಿಗಳು ಸರ್. ಎಸ್ಪೆಷಲಿ ಮೇವು ಮಳೆಯಾಧಾರಿತವಾಗಿದೆ ಸರ್. ಇಡೀ ರಾಜ್ಯದಲ್ಲಿ ಹಾಗೂ ಭಾರತದಲ್ಲಿ ಮುಖ್ಯವಾಗಿ ಮೇವು ಮಳೆಯಾಧಾರಿತವಾಗಿರುವುದರಿಂದ ಹವಾಮಾನದಲ್ಲಿ ವ್ಯತ್ಯಾಸ. ನಮ್ಮ ಪ್ರಾಣಿಗಳ ಮೇವು ಮನ್ಸೂನ್ ಮೇಲೆ ಅವಲಂಬಿತವಾಗಿದೆ. ಹೌದು ಸರ್, ಪ್ರಾಣಿಗಳಿಗೆ ಮೇವು ಗೋಮಾಳ ಅಥವಾ ಹುಲ್ಲುಗಾವಲುಗಳಲ್ಲಿ ಮೇಯಿಸುವ ಮೂಲಕ, ಇಲ್ಲ ಅಂದ್ರೆ ಕೃಷಿ ಮಾಡಿ ಉಳಿದಿರುತ್ತಲ್ಲ ಸರ್, ಕಟಾವು ಮಾಡಿ ಉಳಿದಿರುವಂತಹ ತ್ಯಾಜ್ಯಗಳಿಂದ ಮುಖ್ಯವಾಗಿ ಲಭ್ಯವಾಗಿರುತ್ತೆ ಸರ್ ಜಾನುವಾರುಗಳಿಗೆ. ಹೌದು ಸರ್. ಇನ್ನೊಂದು ಡಾಕ್ಟರ್, ಈ ಹವಾಮಾನ ಬದಲಾವಣೆಯು ರಾಜ್ಯದಲ್ಲಿ ಜಾನುವಾರುಗಳ ಮೇಲೆ ಹೆಂಗೆ ಪರಿಣಾಮ ಬೀರ್ತದೆ ಸರ್? ಇತ್ತೀಚಿನ ದಿನಗಳಲ್ಲಿ ಹವಾಮಾನದಲ್ಲಿನ ಬದಲಾವಣೆಗಳು ಎಲ್ಲಾ ರಾಜ್ಯಗಳಲ್ಲಿ ನೈಸರ್ಗಿಕವಾಗಿ ಪಶುಗಳ ಮೇಲೆ ಹಾಗೂ ಮಾನವನ ವ್ಯವಸ್ಥೆಗಳ ಮೇಲೆ ಪರಿಣಾಮಗಳನ್ನು ಉಂಟು ಮಾಡಿದೆ ಸರ್. ಈ ಹವಾಮಾನ ಬದಲಾವಣೆಯು ಜಾನುವಾರುಗಳ ಮೇಲೆ ನೇರ ಪರಿಣಾಮ ಬೀರ್ಬೋದು ಸರ್, ಇಲ್ಲ ಅಂದ್ರೆ ಪರೋಕ್ಷ ಪರಿಣಾಮಗಳನ್ನು ಬೀರ್ಬೋದು ಸರ್. ಇದು ನೇರ ಪರಿಣಾಮ ಅಂದ್ರೆ ಪ್ರಾಥಮಿಕವಾಗಿ ಶಾಖದ ಒತ್ತಡ ಸರ್, ಅಂದ್ರೆ ಬಿಸಿಲಿನ ತಾಪ ಬರುತ್ತಲ್ಲ ಸರ್, ಬಿಸಿಲಿನ ತಾಪದಲ್ಲಿ ಶಾಖದ ಒತ್ತಡ ಉಂಟಾದಾಗ ಇದನ್ನ ನಾವು ನೇರ ಪರಿಣಾಮ ಅಂತ ಕರಿತೀವಿ ಸರ್. ಏನಾಗುತ್ತೆ ಸರ್ ಈ ಶಾಖದ ಒತ್ತಡ ಉಂಟಾದಾಗ ಅಂದ್ರೆ, ಈ ಶಾಖದ ಒತ್ತಡವು ಆಹಾರ ಸೇವನೆ ಸಾಮರ್ಥ್ಯವನ್ನು ಕಡಿಮೆ ಮಾಡ್ಬಿಡುತ್ತೆ ಸರ್. ಆಹಾರ ತಿನ್ನೋದು ಕಡಿಮೆ ಮಾಡ್ತವೆ ಜಾನುವಾರುಗಳಲ್ಲಿ, ಅದನ್ನೆಲ್ಲ ತಿನ್ನೋದು ಕಡಿಮೆ ಮಾಡ್ಬಿಡ್ತವೆ. ಹೌದು ಸರ್, ಬಿಸಿಲಿನ ತಾಪದಲ್ಲಿ ಶಾಖದ ಒತ್ತಡವು ಆಹಾರ ಸೇವನೆ ಸಾಮರ್ಥ್ಯವನ್ನು ಕಡಿಮೆ ಮಾಡ್ಬಿಡುತ್ತೆ ಸರ್. ಆಮೇಲೆ ಆಹಾರ ಸೇವನೆ ಕಡಿಮೆ ಆದಾಗ ಇದರ ಪರಿಣಾಮ ಕಡಿಮೆ ಫಲವತ್ತತೆ, ಅಂದ್ರೆ ಗರ್ಭಧಾರಣೆ ಆಗೋದಿಲ್ಲ, ಪೊಟೆನ್ಸಿ. ಹೌದು ಸರ್, ಕುರಿ ಮೇಕೆಗಳಲ್ಲಿ ಬೇಗ ತೂಕ ಬರೋದಿಲ್ಲ, ಕೋಳಿಗಳಲ್ಲಿ ಬೇಗ ತೂಕ ಬರೋದಿಲ್ಲ. ಎಲ್ಲಾ ಪ್ರಾಣಿಗಳ ಮೇಲೆ ಕೇವಲ ಹಸು ಎಮ್ಮೆ ಅಷ್ಟೇ ಅಲ್ಲ ಸರ್, ಕುರಿ ಕೋಳಿಗಳು ಎಲ್ಲಾ ಪ್ರಾಣಿಗಳು. ಅಂದ್ರೆ ಡಾಕ್ಟರ್, ಇದು ಪಕ್ಷಿಗಳ ಮೇಲೂ ಆಗುತ್ತೆ ಹಂಗಿದ್ರೆ? ಹೌದು ಸರ್, ಎಲ್ಲದರ ಮೇಲೂ ಆಗುತ್ತೆ. ಪಶುಗಳು ನೈಸರ್ಗಿಕವಾಗಿ ಮೇವು ತಿಂತಾ ಇರ್ತವೆ ಸರ್. ಹೋಗಿ ಹೌದು ಸರ್, ಬರಗಾಲ ಬಂದಾಗ ಸ್ಪೆಷಲಿ ಅದ್ರ ಮೇಲೂ ಎಫೆಕ್ಟ್ ಆಗುತ್ತೆ ಸರ್. ಮತ್ತೆ ಮತ್ತೆ ಅದ್ರ ಮೇಲೆ ಕಡಿಮೆ ಫಲವತ್ತತೆ ಸರ್, ಕಡಿಮೆ ಫಲವತ್ತತೆ ಆಗುತ್ತೆ, ಕಡಿಮೆ ಗ್ರೋತ್ ಆಗುತ್ತೆ, ಅದೇ ತೂಕ ಬರೋದಿಲ್ಲ ಅದೆಲ್ಲ ಸರ್, ಕಡಿಮೆ ಗ್ರೋತ್ ಆಗುತ್ತೆ. ಹಾಲು ಉತ್ಪಾದನೆ ಸರ್, ಉತ್ಪಾದನಾ ಸಾಮರ್ಥ್ಯ ಹಾಲು ಕಡಿಮೆ ಆಗ್ಬಿಡುತ್ತೆ. ಉತ್ಪಾದನೆ ಸಾಮರ್ಥ್ಯ, ಹಾಲು ಕರೆಯುವ ಹಸುಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಕಮ್ಮಿ ಆಗುತ್ತೆ, ಕುರಿ ಮೇಕೆಗಳಲ್ಲಿ ತೂಕ ಕಮ್ಮಿ ಆಗುತ್ತೆ, ಕೋಳಿಗಳಲ್ಲಿ ತೂಕ ಕಮ್ಮಿ ಆಗುತ್ತೆ. ಹಾಗೆ ಸರ್ ಇನ್ನೊಂದು ಮುಖ್ಯವಾದದ್ದು ಸರ್, ರೋಗ ನಿರೋಧಕ ಶಕ್ತಿ ಮೇಲೆ ಪರಿಣಾಮ ಬೀರುತ್ತೆ ಸರ್. ಹಾ ಸರ್, ಸಾಮಾನ್ಯವಾಗಿ ಎಲ್ಲ ಜಾನುವಾರುಗಳಲ್ಲಿ ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಸರ್. ಈ ಊಟ ಮತ್ತೆ ನೀರು ಕಮ್ಮಿ ಆದಾಗ ಈ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ಬಿಡುತ್ತೆ ಸರ್. ಕಮ್ಮಿ ಆದಾಗ ಏನಾಗುತ್ತೆ ಅಂದ್ರೆ ಜಾನುವಾರುಗಳು ಹಠಾತ್ ರೋಗಗಳಿಗೆ ತುತ್ತಾಗ್ಬಿಡುತ್ತೆ. ಹಠಾತ್ ರೋಗಗಳಿಗೆ ತುತ್ತಾದಾಗ ಸಾವು ಸಂಭವಿಸೋದು ಇಲ್ಲ ಅಂದ್ರೆ ಎಕನಾಮಿಕ್ ಲಾಸಸ್ ಆಗ್ಬಹುದು ರೈತರಿಗೆ, ಒಟ್ಟಿನ ತಲೆ ಮೇಲೆ ನಷ್ಟ ಆಗುತ್ತೆ ರೈತರಿಗೆ, ತುಂಬಾ ನಷ್ಟ ಉಂಟಾಗುತ್ತೆ ಸರ್. ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ, ವರ್ಷದಲ್ಲಿ 2 ಸಲ ಲಸಿಕೆ ಹಾಕಿಸ್ತಾ ಇರ್ತೀವಿ ಸರ್, ಫೆಬ್ರವರಿ ಮಾರ್ಚ್ ಮಂತ್ ಅಲ್ಲಿ ಒಂದ್ಸಲ, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಮಂತ್ ಅಲ್ಲಿ ಒಂದ್ಸಲ ರೋಗ ನಿರೋಧಕ ಲಸಿಕೆ ಹಾಕಿಸ್ತಾ ಇರ್ತೀವಿ. ಆಯ್ತು ಡಾಕ್ಟರ್. ಮುಂದೆ ಪೌಷ್ಟಿಕಾಂಶ ಮೌಲ್ಯದಲ್ಲಿ ಮೇವಿನ ಇಳುವರಿಯಲ್ಲಿ ಕಡಿತ ಮತ್ತು ಪೌಷ್ಟಿಕಾಂಶದ ಮೌಲ್ಯದಲ್ಲಿನ ಬದಲಾವಣೆ ಬರೀ ಕೃಷಿ ವಲಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಜಾನುವಾರುಗಳ ಮೇಲೆ ಕೂಡ ಸಮಾನ ಪರಿಣಾಮ ಬೀರುತ್ತೆ ಸರ್. ಇದು ನೀವು ನೋಡಿರ್ಬೋದು ಸರ್, ಕಳೆದ ಕೆಲವು ವರ್ಷಗಳಿಂದ ವಿಪರೀತ ಹವಾಮಾನ ಬದಲಾವಣೆಗಳಿಂದ ರಾಜ್ಯಾದ್ಯಂತ ಹಲವಾರು ಜಲಮೂಲಗಳು ಬತ್ತಲು ಕಾರಣವಾಗಿದೆ. ಹಾಗೆ ಹವಾಮಾನ ಬದಲಾವಣೆಯು ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕುಂದಿಸುತ್ತೆ ಸರ್. ಈ ರೋಗ ನಿರೋಧಕ ಶಕ್ತಿ ಕುಂದಿದಾಗ ಏನಾಗುತ್ತೆ, ಹಠಾತ್ ರೋಗಗಳಿಗೆ ತುತ್ತಾಗ್ತವೆ ಸರ್. ಈ ಜಾನುವಾರು ಹವಾಮಾನ ಬದಲಾವಣೆಯು ಜಾನುವಾರು ಕಾಯಿಲೆಗಳ ಮೇಲೆ ಪರೋಕ್ಷ ಪರಿಣಾಮವನ್ನು ಉಂಟು ಮಾಡುತ್ತದೆ. ಕೆಲವೊಮ್ಮೆ ಇದು ನೇರ ಪರಿಣಾಮಗಳಿಂದ ಹೆಚ್ಚಿರಬಹುದು ಸರ್. ಡಾಕ್ಟ್ರೆ, ಈಗ ಹವಾಮಾನ ಸೂಕ್ಷ್ಮ ಪರಿಣಾಮಗಳಿಂದ ಜಾನುವಾರುಗಳನ್ನ ಸಂರಕ್ಷಿಸಲು ಯಾವ್ಯಾವ ತಂತ್ರಗಳನ್ನ ನಾವು ಅಳವಡಿಸಿಕೊಳ್ಬೇಕು ಅಂತೀರಿ ಸರ್? ತುಂಬಾ ತಂತ್ರಗಳಿದಾವೆ ಸರ್. ಹವಾಮಾನ ಬದಲಾವಣೆಯ ಪರಿಣಾಮಗಳಿಂದ ಜಾನುವಾರುಗಳನ್ನು ಸಂರಕ್ಷಿಸಲು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯು ಹಲವಾರು ಕಾರ್ಯಕ್ರಮಗಳ ಮೂಲಕ ಪ್ರಯತ್ನಿಸುತ್ತಿದೆ ಸರ್. ಮೊದಲನೆಯದಾಗಿ ಸ್ಥಳೀಯ ಜಾನುವಾರು ತಳಿಗಳ ರಕ್ಷಣೆ ಸರ್. ಹೆಂಗಿರುತ್ತೆ ಸರ್? ನಮ್ದು ಕರ್ನಾಟಕದಲ್ಲಿ ಸರ್ ಹಲವಾರು ಹವಾಮಾನ ಸ್ಥಿತಿಸ್ಥಾಪಕ ಜಾನುವಾರು ತಳಿಗಳಿದಾವೆ ಸರ್. ಮುಖ್ಯವಾಗಿ ಹಸುಗಳಲ್ಲಿ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ತಳಿ, ಕುರಿ ತಳಿಗಳಾದ ಹಾಸನ್ ಮತ್ತೆ ಮಂಡ್ಯ, ಮತ್ತೆ ಮೇಕೆ ತಳಿಗಳಾದ ನಂದಿದುರ್ಗ ಮತ್ತು ಉಸ್ಮಾನಾಬಾದಿ ತಳಿಗಳಂತ ಸಮೃದ್ಧ ಜರ್ಮ್ ಪ್ಲಾಸಮ್ ಅನ್ನು ಹೊಂದಿದೆ ಸರ್ ಕರ್ನಾಟಕ. ಈ ಉತ್ತಮ ಅನುವಂಶಿಕ ಜಾನುವಾರುಗಳ ಆಯ್ಕೆಯು ಹವಾಮಾನ ಬದಲಾವಣೆಗಳ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಾಂಪ್ರದಾಯಿಕ ವಿಧಾನವಾಗಿದೆ ಸರ್. ಮಿಶ್ರ ತಳಿಗಳಿಗಿಂತ ನಮ್ಮ ಸ್ಥಳೀಯ ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಸರ್. ವಾತಾವರಣಕ್ಕೆ ತುಂಬಾ ಬೇಗ ಹೊಂದ್ಕೊಳ್ಳುತ್ತೆ ಸರ್. ಅದಕ್ಕೋಸ್ಕರ ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯು ಸ್ಥಳೀಯ ಹವಾಮಾನ ಒತ್ತಡ ಮತ್ತು ಆಹಾರ ಮೂಲಗಳಿಗೆ ಹೊಂದಿಕೊಳ್ಳುವ ಸ್ಥಳೀಯ ತಳಿಗಳನ್ನು ಗುರುತಿಸುವುದು ಮತ್ತು ತಳಿ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಈ ತಳಿಗಳನ್ನು ಸಂರಕ್ಷಿಸಲು ಪ್ರಯತ್ನಿಸುತ್ತಿದೆ ಸರ್. ಮಾಡ್ತಾ ಇದ್ದಾರೆ. ಹಾಗೆ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯು ICR ನಿವೇದಿ ಮತ್ತು IHNDB ಸಮನ್ವಯದಲ್ಲಿ ರೋಗ ಉಲ್ಬಣಗಳ ಆರಂಭಿಕ ಎಚ್ಚರಿಕೆ ವ್ಯವಸ್ಥೆಯನ್ನು ನೀಡುತ್ತದೆ ಸರ್. ಅರ್ಲಿ ವಾರ್ನಿಂಗ್ ಅಂತ ಕರಿತೀವಿ ನಾವು. ICR ನಿವೇದಿ ಕಡೆಯಿಂದ 15 ಆದ್ಯತೆಯ ಜಾನುವಾರುಗಳಿಗೆ 2 ತಿಂಗಳು ಮುಂಚಿತವಾಗಿಯೇ ರೋಗದ ಮುನ್ಸೂಚನೆಯನ್ನು ನೀಡಲಾಗುತ್ತದೆ ಸರ್. ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆ ಮತ್ತು ತಗ್ಗಿಸುವಿಕೆಗೆ ಪ್ರಮುಖ ಸರ್ಕಾರಿ ಯೋಜನೆಗಳು ಯಾವುವು ಅಂದ್ರೆ ಮೇವು ಅಭಿವೃದ್ಧಿ ಕಾರ್ಯಕ್ರಮ, ಸುಧಾರಿತ ತಳಿಯ ಮೇವಿನ ಬೀಜದ ಮಿನಿಕಿಟ್ಗಳನ್ನು ಲಭ್ಯತೆಗೆ ಒಳಪಟ್ಟು ಉಚಿತವಾಗಿ ಇಲಾಖೆಯು ರೈತರಿಗೆ ಪೂರೈಸುತ್ತದೆ ಸರ್. ಹಾಗೆ ಲಸಿಕೆ ಕಾರ್ಯಕ್ರಮ, ಆವಾಗ ಹೇಳ್ದಂಗೆ ಸ್ಥಳೀಯವಾಗಿ ಕಂಡುಬರುವ ರೋಗಗಳಾದ ಕಾಲುಬಾಯಿ ರೋಗ, ಕಂದು ರೋಗ, ಚಪ್ಪೆ ರೋಗ, ಗಳಲೆ ರೋಗ, ಕರುಳುಬೇನೆ ರೋಗ, ಪೆಸ್ಟಿ ಡೆಸ್ಪೆಟಿಟ್ಸ್ ರೂಮಿನೆಂಟ್ಸ್, ನೆರಡಿ ರೋಗ, ಕುರಿ ಸಿಡುಬು, ಚರ್ಮಗಂಟು ರೋಗ, ರಾಣಿಕೇಟ್ ಡಿಸೀಸ್ ಮತ್ತು ಇತರ ಅನೇಕ ರೋಗಗಳನ್ನು ತಡೆಗಟ್ಟಲು ಲಸಿಕಾ ಕಾರ್ಯಕ್ರಮಗಳನ್ನು ನಿಯತಕಾಲಿಕವಾಗಿ ಇಲಾಖೆ ಕಡೆಯಿಂದ ನಡೆಸಲಾಗುತ್ತದೆ ಸರ್. ಹಾಗೆ ಸಂಚಾರಿ ಪಶುವೈದ್ಯಕೀಯ ಘಟಕಗಳು, ರೈತರ ಮನೆ ಬಾಗಿಲಿಗೆ ತುರ್ತು ಪಶುವೈದ್ಯಕೀಯ ಸೇವೆಗಳನ್ನು ಒದಗಿಸಲು 290 ಸುಸಜ್ಜಿತ ಸಂಚಾರಿ ಪಶುವೈದ್ಯಕೀಯ ವಾಹನಗಳನ್ನು ಒದಗಿಸಲಾಗಿದೆ ಸರ್. ಇದು ಪಶು ಆಸ್ಪತ್ರೆ ಕೇಂದ್ರಗಳು ಇಲ್ಲದ ದೂರದ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸಲು ಸಹಕಾರಿಯಾಗಿರುತ್ತದೆ ಸರ್. ಇದನ್ನ ಫೆಸಿಲಿಟೀಸ್ ನ ಪಡ್ಕೋಬೇಕಂದ್ರೆ ರೈತರು ಸಹಾಯವಾಣಿ ಸಂಖ್ಯೆ 1962 ಅನ್ನು ಸಂಪರ್ಕಿಸಬಹುದು ಸರ್. ಹಾಗೆ ಹಾಲು ಉತ್ಪಾದಕರಿಗೆ ಹಾಲು ಪ್ರೋತ್ಸಾಹಧನ ಸರ್ಕಾರದ ಕಡೆಯಿಂದ ನೀಡ್ತೀವಿ ಸರ್. ರಾಜ್ಯದ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಖರೀದಿಸುವ ಪ್ರತಿ ಲೀಟರ್ ಹಾಲಿಗೆ ರೂ 5 ದರದಲ್ಲಿ DBT ಮೂಲಕ, ಅಂದ್ರೆ ನೇರ ಫಲಾನುಭವಿಗೆ ಹಣ ವರ್ಗಾವಣೆ ಮೂಲಕ ರೈತರಿಗೆ ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ ಸರ್. ಇದು ರಾಜ್ಯದಲ್ಲಿ ಹಾಲು ಉತ್ಪಾದನೆಯನ್ನು ಉತ್ತೇಜಿಸಲು ಸಹಕಾರಿಯಾಗಿರುತ್ತದೆ. ಆಮೇಲೆ ಹಾಗೆ ಜಾನುವಾರುಗಳ ಆಕಸ್ಮಿಕ ಮರಣಕ್ಕೆ ಎಕ್ಸ್ಗ್ರೇಷಿಯಾ ಅಮೌಂಟ್ ನೀಡ್ತೀವಿ ಸರ್. ಇದು ಮೇನ್ಲಿ ವಿಮೆ ಮಾಡದ 6 ತಿಂಗಳ ಮೇಲ್ಪಟ್ಟ ಹಸು, ಹೆಮ್ಮೆ ಮತ್ತು ಎತ್ತುಗಳ ಆಕಸ್ಮಿಕ ಮರಣಕ್ಕೆ ರೂ 15,000 ಪರಿಹಾರವನ್ನು ಕೊಡ್ತಾರೆ. ಹೌದು ಸರ್. ಹಾಗೆ 6 ತಿಂಗಳ ಮೇಲ್ಪಟ್ಟ ಕುರಿ ಮೇಕೆಗಳ ಮರಣಕ್ಕೆ 7,500 ಪರಿಹಾರವನ್ನು, ಹಾಗೆ 3-6 ತಿಂಗಳ ವಯೋಮಾನದ ಕುರಿ ಮೇಕೆಗಳ ಮರಣಕ್ಕೆ 5,000 ಪರಿಹಾರವನ್ನು ಅವುಗಳ ಮಾಲೀಕರಿಗೆ ವಿತರಿಸಲಾಗುತ್ತದೆ ಸರ್. ಇದು ರೈತರಿಗೆ ತಕ್ಷಣ ಪರಿಹಾರ ಒದಗಿಸಲು ಸಹಕಾರಿಯಾಗಿರುತ್ತದೆ ಸರ್. ಹಾಗೆ ನೈಸರ್ಗಿಕ ವಿಕೋಪದಿಂದ ಜಾನುವಾರುಗಳ ಮರಣಕ್ಕೆ ರಾಜ್ಯ ವಿಪತ್ತು ಪ್ರತಿಕ್ರಿಯಾ ನಿಧಿ SDRF ಅಂತ ಕರಿತೀವಿ, ಹಾಗೆ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯಾ ನಿಧಿ NDRF ಇಂದ ಪರಿಹಾರ ನೀಡ್ತೀವಿ ಸರ್. ಇದರಲ್ಲಿ ಹಾಲು ಕೊಡುವ ಪ್ರಾಣಿಗಳಾದ ಹಸು, ಎಮ್ಮೆ, ಒಂಟೆ, ಯಾಕ್, ಮಿಥುನ್ ಇತ್ಯಾದಿ ಜಾನುವಾರುಗಳ ಆಕಸ್ಮಿಕ ಮರಣಕ್ಕೆ ರೂ 37,500 ಪರಿಹಾರವನ್ನು, ಡ್ರಾಟ್ ಅನಿಮಲ್ಸ್ ಅಂತ ಕರಿತೀವಿ ಸರ್, ಭಾರ ಎಳೆಯುವ ಪ್ರಾಣಿಗಳು, ಭಾರ ಎಳೆಯುವ ಪ್ರಾಣಿಗಳಾದ ಒಂಟೆ, ಕುದುರೆ, ಓರಿ ಇತ್ಯಾದಿ ಜಾನುವಾರುಗಳ ಮರಣಕ್ಕೆ 32,000 ರೂ ಪರಿಹಾರಗಳನ್ನು, ಕರು, ಪಡ್ಡೆ, ಕತ್ತೆ, ಪೋನಿ, ಹೆಸರುಗತ್ತೆ ಮರಣಕ್ಕೆ ರೂ 20,000 ಪರಿಹಾರವನ್ನು, ಕುರಿ, ಮೇಕೆ, ಹಂದಿಗಳ ಮರಣಕ್ಕೆ 4,000 ಪರಿಹಾರವನ್ನು ಮತ್ತು ಪ್ರತಿ ಕೋಳಿ ಮರಣಕ್ಕೆ ರೂ 100 ಪ್ರತಿ ಫಲಾನುಭವಿಗೆ ಗರಿಷ್ಠ 10,000 ಪರಿಹಾರವನ್ನು ಅವುಗಳ ಮಾಲೀಕರಿಗೆ ವಿತರಿಸಲಾಗುತ್ತದೆ ಸರ್. ಹಾಗೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಸರ್, ಈ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಲ್ಲಿ ಸ್ಥಳೀಯ ಜಾನುವಾರು ತಳಿಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಇದು ಆಯ್ದ ಸ್ಥಳೀಯ ತಳಿಗಳ ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ ಸರ್. ಹಾಗೆ ರಾಷ್ಟ್ರೀಯ ಜಾನುವಾರು ಮಿಷನ್ ಸರ್, NLM ಅಂತ, ಈ ಕಾರ್ಯಕ್ರಮದಲ್ಲಿ ದೇಶಿ ಕೋಳಿ, ಕುರಿ, ಮೇಕೆ, ಹಂದಿ ಸಾಕಾಣಿಕೆ ಮತ್ತು ಸೈಲೇಜ್ ಅಂದ್ರೆ ರಸಮೇವ ಉತ್ಪಾದನಾ ಘಟಕಗಳನ್ನು ಪ್ರಾರಂಭಿಸಲು ಆರ್ಥಿಕ ನೆರವನ್ನು ಒದಗಿಸಲಾಗಿರುತ್ತದೆ ಸರ್. ಹಾಗೆ ಜಾನುವಾರು ವಿಮೆ ಸರ್, ರಾಷ್ಟ್ರೀಯ ಜಾನುವಾರು ಮಿಷನ್ NLM ಯೋಜನೆಯಡಿಯಲ್ಲಿ ಸಬ್ಸಿಡಿ ದರದಲ್ಲಿ ಜಾನುವಾರುಗಳಿಗೆ ವಿಮೆಯನ್ನು ಮಾಡಿಸಲು ಪ್ರೋತ್ಸಾಹಿಸಲಾಗುತ್ತಿದೆ ಸರ್. ಇದರಲ್ಲಿ ಒಟ್ಟು ಪ್ರೀಮಿಯಂ ಮೇಲೆ 85% ಸಬ್ಸಿಡಿ ನೀಡಲಾಗಿರುತ್ತದೆ, ಫಲಾನುಭವಿಯ ಕೊಡುಗೆ ಬರೀ 15% ಇರುತ್ತೆ ಸರ್. ಅವಾಗ ಹೇಳ್ದಂಗೆ ಪ್ರಾಣಿ ಸಹಾಯವಾಣಿ ಸರ್, ಜಾನುವಾರುಗಳಿಗೆ ತುರ್ತು ಸೇವೆಯನ್ನು ಒದಗಿಸಲು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯು ರೈತರಿಗೆ ಸಹಾಯವಾಣಿಯನ್ನು ಪ್ರಾರಂಭಿಸಿದೆ. ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಸಹಾಯವಾಣಿ ಸಂಖ್ಯೆ 1962 ಅನ್ನು ಸಂಪರ್ಕಿಸಬಹುದು ಸರ್. ಹಾಗೆ ಗೋಶಾಲೆಗಳಿಗೆ ನೆರವು ಸರ್, ಸರ್ಕಾರಿ ಮತ್ತು NGOಗಳು ನಿರ್ವಹಿಸುತ್ತಿರುವ ಗೋಶಾಲೆಗಳಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಸಹಾಯ ಮಾಡಲಾಗುತ್ತಿದೆ ಸರ್. ಮೇನ್ಲಿ ಗೋಶಾಲೆಗಳಲ್ಲಿ ಉತ್ಪಾದಕವಲ್ಲದ ಮತ್ತು ವಯಸ್ಸಾದ ಜಾನುವಾರುಗಳನ್ನು ನಿರ್ವಹಿಸಲು ಸಹಕಾರಿಯಾಗುತ್ತದೆ ಸರ್. ಡಾಕ್ಟರ್, ಈಗ ಹವಾಮಾನ ಬದಲಾವಣೆಗೆ ಅನುಗುಣವಾಗಿ ಜಾನುವಾರು ಉತ್ಪಾದಕತೆಯನ್ನು ಉಳಿಸಿಕೊಳ್ಳಲು ಮುಂದಿನ ದಾರಿ ಯಾವುದು ಸರ್? ಈ ಬದಲಾಗುತ್ತಿರುವ ಹವಾಮಾನದಲ್ಲಿ ಜಾನುವಾರುಗಳ ಉತ್ಪಾದಕತೆಯನ್ನು ಉಳಿಸಿಕೊಳ್ಳಲು ಸ್ಥಳೀಯ ತಳಿಗಳ ಸಂರಕ್ಷಣೆ, ಮೇವು ಸುಧಾರಣೆ ವ್ಯವಸ್ಥೆಗಳು, ಜಾನುವಾರುಗಳ ರೋಗಗಳ ನಿರ್ವಹಣೆ ಮತ್ತು ರೈತ ಬೆಂಬಲ ಕಾರ್ಯಕ್ರಮಗಳು ಪ್ರಮುಖವಾಗಿರುತ್ತವೆ ಸರ್. ಕರ್ನಾಟಕದಲ್ಲಿ ಹವಾಮಾನ ಬದಲಾವಣೆಗೆ ಅನುಗುಣವಾಗಿ ಪಶು ಸಂಗೋಪನೆಯನ್ನು ಅಭಿವೃದ್ಧಿಪಡಿಸುವ ಮಾರ್ಗೋಪಾಯಗಳು, ಈ ಕುರಿತು ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಹವಾಮಾನ ಮಿತ್ರ 7ನೇ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಮಗೆ ಡಾಕ್ಟರ್ ಅಕ್ಷಯ್ ಚಕ್ರವರ್ತಿ ಅವರು, ಅನೇಕ ಕೇಳುಗರು ಈ ಒಂದು ಹವಾಮಾನ ಮಿತ್ರ ಕಾರ್ಯಕ್ರಮವನ್ನು ಕೇಳಿ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಮೆಸೇಜ್ ಮಾಡಿದ್ದಾರೆ. ಆ ಮೆಸೇಜ್ಗೆ ಡಾಕ್ಟರ್ ಅಕ್ಷಯ್ ಚಕ್ರವರ್ತಿ ಅವರು ಈಗ ಉತ್ತರ ನೀಡುತ್ತಾರೆ. ದಯವಿಟ್ಟು ಕೇಳಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ತಿಮ್ಮಪ್ಪ ಗೌಡ್ರೆ. ಈ ಸರಿ ನಮಗೆ ಸಾಕಷ್ಟು ಜನ ಅವರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಾಧೇವ್ ಶೆಟ್ಟಿ ಅವರು ಟಿ ನರಸೀಪುರ ಎಂದ ಹೇಳ್ತಾ ಇದ್ದಾರೆ, ಉಷ್ಣಾಂಶ 32 ಡಿಗ್ರಿಗಿಂತ ಹೆಚ್ಚಾದ್ರೆ ಟಿ ನರಸೀಪುರದಲ್ಲಿ ಭತ್ತ ಆಮೇಲೆ ಗೋಧಿ ಏನು ಬೆಳೆ ಇದೆ ಅದರದ್ದು ಇಳುವರಿ ಕಡಿಮೆ ಆಗುತ್ತೆ. ಹವಾಮಾನ ಮಿತ್ರ ಈ ಕಾರ್ಯಕ್ರಮದಿಂದ ನಮಗೆ ಬಹಳ ಅನುಕೂಲ ಆಗ್ತಾ ಇದೆ. ಆಮೇಲೆ ನಮ್ಮ ಮಾಹಿತಿನ ನಾವು ನಮ್ಮ ಹೊಲದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ರವಿಕಿರಣ್ ಬೆಂಗಳೂರು ಅವರು ಹೇಳ್ತಾ ಇದ್ದಾರೆ, ನಾನು ಸರಾಸರಿ ಎಲ್ಲಾ ಕಾರ್ಯಕ್ರಮನೂ ಇದು ಕೇಳಿದ್ದೀನಿ, ಇದು ಬಹಳ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ, ಬೇರೆ ಬೇರೆ ಸೆಕ್ಟರ್ಸ್ಗೆ ಇದು ಬಹಳ ಯೂಸ್ಫುಲ್ ಪ್ರೋಗ್ರಾಮ್ ಅಂತ ತಿಳಿಸಿದ್ದಾರೆ. ಹಂಪಣ್ಣ ದಾವಣಗೆರೆ ಅವರು ಹೇಳ್ತಾ ಇದ್ದಾರೆ, ಈ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಈ ಗ್ಯಾಸಸ್ ಏನ್ ಜಾಸ್ತಿ ಆಗ್ತಾ ಇದೆ, ಅದರಿಂದ ಈ ಉಷ್ಣಾಂಶ ನಮ್ದು ಪ್ರಕೃತಿನಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಈ ವಾಹನ ಆದಷ್ಟು ನಾವು ಕಡಿಮೆ ಮಾಡಬೇಕು. ಆಮೇಲೆ ಈ ಸಗಣಿ ಆಗ್ಲಿ ಅಥವಾ ಗೋಬರ್ ಗ್ಯಾಸ್ ಪ್ಲಾಂಟ್ಸ್ ಆಗ್ಲಿ ಇದನ್ನ ಹೆಚ್ಚಿಗೆ ನಾವು ಯೂಸ್ ಮಾಡಿದ್ರೆ ನಮ್ದು ಅರ್ಥ್ ಸರ್ಫೇಸ್ ನಲ್ಲಿ ಸಾಕಷ್ಟು ಉಷ್ಣಾಂಶ ಕಡಿಮೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಶೈಲಜಾ ಮೈಸೂರು ಅವ್ರು ಹೇಳ್ತಾ ಇದಾರೆ, ಈ ಹವಾಮಾನ ಮಿತ್ರ ಪ್ರೋಗ್ರಾಮು ಮಹಿಳೆಯರಿಗೆ ಬಹಳ ಯೂಸ್ಫುಲ್ ಆಗ್ತಾ ಇದೆ, ಸ್ಪೆಷಲಿ ಕಿಚನ್ ಗಾರ್ಡಿಂಗ್ ನಲ್ಲಿ, ನ್ಯೂಟ್ರಿಷನ್ ಗಾರ್ಡನ್ ನಲ್ಲಿ ಅದನ್ನ ಮೇಂಟೈನ್ ಮಾಡಕ್ಕೆ ನಮ್ಗೆ ಬಹಳ ಸಹಾಯ ನಿಮ್ ಪ್ರೋಗ್ರಾಮ್ ಇಂದ ನಮ್ಗೆ ಸಿಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಮಲ್ಕಾಜಪ್ಪ ಹಾವೇರ್ಗಿ ಬಾಗಲಕೋಟೆ ಅವರು ಹೇಳ್ತಾ ಇದಾರೆ, ನಾವು ಸುಮಾರು 9 ಎಕರೆದಲ್ಲಿ ತೊಗರಿ ಬೆಳೆಸಿದೀವಿ, ಈ ತೊಗರಿ ಆಲ್ರೆಡಿ 1 ತಿಂಗಳ ಆಗಿದೆ, ಇದಕ್ಕೆ ನಾವು ಗೊಬ್ಬರ ಹಾಕಬೇಕು, ಸೊ ಮಳೆ ಬರುತ್ತೋ ಇಲ್ವೋ ಅಂತ ಅವರು ತಿಳಿಸಿದ್ದಾರೆ. ಆಮೇಲೆ ಬಾಗಲಕೋಟೆಯಿಂದ ಸುಮಾರು 20-25 ರೈತರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಅವ್ರಿಗೆ ಈ ಮಳೆ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು, ಅದನ್ನ ಡಾಕ್ಟರ್ ಪಾಟೀಲ್ ಅವರು ಈಗ ನಿಮಗೆ ತಿಳಿಸ್ತಾರೆ. ಸೊ ಇದರಿಂದ ಏನಾಗಿದೆ ಅಂದ್ರೆ ಎಸ್ಪೆಷಲಿ ಬೆಳ್ಳಾರಿ ಆಮೇಲೆ ಬಾಗಲಕೋಟೆನಲ್ಲಿ ಸಾಕಷ್ಟು ಮಳೆ ಅವ್ರಿಗೆ ಬಂದ್ಬಿಟ್ಟಿದೆ, ಅವ್ರು ಬೇಕಿಂತ ಹೆಚ್ಚಾಗಿ ಮಳೆ ಸುರಿದು ಬಿಟ್ಟಿದೆ. ಸೊ ಅದಕ್ಕೆ ರೈತರು ಪೊಮೊಗ್ರಾನೆಟು, ಮೇಯ್ಸು, ಸೇಂಗಾ ಆಮೇಲೆ ಡ್ರ್ಯಾಗನ್ ಫ್ರೂಟು ಸಾಕಷ್ಟು ಏರಿಯಾನಲ್ಲಿ ಬೆಳೆಸ್ತಾ ಇದ್ದಾರೆ. ಆಮೇಲೆ ಈ ಹೆಚ್ಚಿಗೆ ಮಳೆ ಬಂದಾಗ ಈ ಪೊಮೊಗ್ರಾನೆಟ್ ಹೂ ಏನಿರುತ್ತೆ ಅದಕ್ಕೆ ಒಂದು ರೋಗ ಬರ್ತಾ ಇದೆ, ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ. ಸೊ ಇದು ಬಹಳ ಹೆಚ್ಚು ಎಲ್ಲಾ ಕಡೆನು ಕಂಡು ಬರ್ತಾ ಇದೆ. ಆಮೇಲೆ ಡ್ರ್ಯಾಗನ್ ಫ್ರೂಟ್ಗೆ ಎಕ್ಸಸ್ ಮಾಯಿಶ್ಚರ್ ಇಂದ ಅಥವಾ ತೇವಾಂಶ ಇಂದ ಈ ಕಾಯಿ ಎಲ್ಲ ಒಡಿತಾ ಇದೆ, ಆಮೇಲೆ ಅದು ಸರಿಯಾಗಿ ಬೆಳೀತಾ ಇಲ್ಲ. ಆಮೇಲೆ ಈ ಮುಸ್ಕಿನ್ ಜೋಳನಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಕೀಟ ಬಾಧೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಫಾಲ್ ಆರ್ಮಿ ವರ್ಮ್ ಅಂತ ಏನು ನಾವು ಕಂಬಳಿ ಹುಳು ನೋಡ್ತಾ ಇದೀವಿ. ಈ ಎಕ್ಸಸ್ ಮಳೆಯಿಂದ ಅದೇ ಹೆಚ್ಚಾಗಿ ಮಳೆ ಬೀಳದಿಂದ ನಮ್ಗೆ ಸಾಕಷ್ಟು ಹಾನಿ ಆಗ್ತಾ ಇದೆ. ಆಮೇಲೆ ಸೇಂಗಾಗೆ ಇದು ಬೇರು ರಾಟು ಅಥವಾ ಬೇರು ಕೊಳಿತಾ ಬರ್ತಾ ಇದೆ ಸಾಕಷ್ಟು ಹೊಳದಲ್ಲಿ. ಸೊ ಇದಕ್ಕೆ ಮಿಟಿಗೇಷನ್ ಮೆಜರ್ಸ್ ಅವರು ತಗೋತಾ ಇದ್ದಾರೆ ಅಂತ ನಮಗೆ ಬಸಪ್ಪ ಅವರು ಅಗ್ರಿಬೊಮ್ಮನಹಳ್ಳಿ ಬೆಳ್ಳಾರಿಯಿಂದ ತಿಳಿಸಿದ್ದಾರೆ. ಆಮೇಲೆ ಗಿರಿ ಹಾಸನಿಂದ ಹೇಳ್ತಾ ಇದಾರೆ, ಹವಾಮಾನ ಮಿತ್ರ ಪ್ರೋಗ್ರಾಮ್ ನಮಗೆ ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಆಮೇಲೆ ಇದಕ್ಕೆ ಅಗ್ರೋ ಫಾರೆಸ್ಟ್ರಿ ನಲ್ಲಿ ಹಾಸನ್ನಲ್ಲಿ ಸಾಕಷ್ಟು ಅರಣ್ಯ ಗಿಡಗಳನ್ನ ನಾವು ನೆಡ್ತಾ ಇದೀವಿ. ಬಾರ್ಡರ್ ಏರಿಯಾಸ್ ನಲ್ಲಿ ಸ್ಪೆಷಲಿ ನಾವು ಸಿಲ್ವರ್ ಓಕು, ಟೀಕು, ಆಮೇಲೆ ಪೊಂಗೇಮಿಯಾ, ಆಮೇಲೆ ಹೆಬ್ಬವು ದಟ್ ಈಸ್ ಮೀಲಿಯಾ ಡೂಬಿಯಾ ಬೆಳೆಸ್ತಾ ಇದೀವಿ. ಈ ಮರಗಳ ಬೆಳೆಸಿದ್ರೆ ರೈತರಿಗೆ ಬಹಳ ಒಳ್ಳೆ ಆದಾಯ ಸಿಗ್ತಾ ಇದೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಎಲ್ಲಿ ರಾಗಿ ಬೆಳೆಸ್ತಾ ಇದಾರೆ, ಎಲ್ಲಿ ಮುಸ್ಕಿನ ಜೋಳ ಬೆಳೆಸ್ತಾ ಇದಾರೆ, ಎಲ್ಲಿ ಆಲೂಗಡ್ಡೆ ಬೆಳೆಸ್ತಾ ಇದಾರೆ, ಆಮೇಲೆ ಎಲ್ಲಿ ಮೇಕೆ ಜೋಳ ಬೆಳೆಸ್ತಾ ಇದಾರೆ, ಆಮೇಲೆ ಇನ್ ಅಂಡ್ ಅರೌಂಡ್ ಕಾಫಿ ಪ್ಲಾಂಟೇಶನ್ಸ್, ಈ ಅರಣ್ಯ ಮರಗಳನ್ನ ನಾವು ನೆಟ್ಟಿ ಸಾಕಷ್ಟು ಲಾಭವನ್ನ ಪಡಿತಾ ಇದೀವಿ. ಈ ಎಲ್ಲ ಮರಗಳು ಸುಮಾರು 10-15 ವರ್ಷ ಆದ್ಮೇಲೆ ಕಟಾವ್ಗೆ ಬರುತ್ತೆ, ಕೆಲವು 8-10 ವರ್ಷಕ್ಕೆನೆ ಕಟಾವ್ಗೆ ಬಂದ್ಬಿಡುತ್ತೆ ಅಂತ ನಮ್ಗೆ ತಿಳಿಸಿದ್ದಾರೆ. ಆಮೇಲೆ ಮಲ್ಲೇಗೌಡ ಮಂಡ್ಯ ಮಳ್ಳೆನಹಳ್ಳಿ ವಿಸಿ ಫಾರ್ಮ್ ಇಂದ ತಿಳಿಸಿದ್ದಾರೆ, ನಮ್ಗೆ ಈ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ನಾನು ಒಬ್ಬ ರೈತ, 2.5 ಎಕರೆ ಇಟ್ಕೊಂಡಿದ್ದೀನಿ. ಕೂಳೆ ಏನಂದ್ರೆ ಶುಗರ್ ಕೇನ್ ಅಥವಾ ಕಬ್ಬು ಆಮೇಲೆ ಬೆತ್ತ ಬೆಳೆಸ್ತೀವಿ. ನಮ್ಗೆ ಈ ಸರಿ ಸಾಕಷ್ಟು ನೀರು ಸಿಕ್ಕಿದೆ. ಆದ್ರೆ ಏನಾಗಿದೆ, ಈ ಬದಲಾವಣೆ ನಾವು ಏನ್ ನೋಡ್ತಾ ಇದೀವಿ ಇದರಿಂದ ನಮ್ಗೆ ಬಹಳ ಹಾನಿ ಆಗ್ತಾ ಇದೆ. ಆಮೇಲೆ ಜನರು ಬಿಹೇವಿಯರ್ ಇದರಿಂದ ಚೇಂಜ್ ಆಗ್ತಾ ಇದೆಯಾ, ಅದ ಬದಲಾವಣೆ ಆಗ್ತಾ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ ಹೇಗಿದೆ? 9342063488. ಇಂಗ್ಲಿಷ್ನಲ್ಲಿ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಇಮೇಲ್ ವಿಳಾಸ ಮತ್ತೊಮ್ಮೆ dcc-empri@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಆಕಾಶವಾಣಿ ಮಡಿಕೇರಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಭಾಗಮಂಡಲ ತಣ್ಣಿಮಾನಿ ಗ್ರಾಮದ ದಿವಂಗತ ಸೂರ್ತಲ್ ಈರಪ್ಪ ಅವರ ಪತ್ನಿ ಗಂಗಮ್ಮ ಅವರು ಇಂದು ನಿಧನರಾದರು. 86 ವರ್ಷ ಪ್ರಾಯದ ಸೂರ್ತಲ್ ಗಂಗಮ್ಮ ಅವರ ತವರು ಮನೆ ದೇವಜನ ಕಿರುಂದಾಡು. ಇವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಸ್ವಂತ ಮನೆಯಲ್ಲಿ. 7ನೇ ಹೊಸಕೋಟೆ ಗ್ರಾಮದ ಸೀನಪ್ಪ ಪೂಜಾರಿ ಅವರು ಇಂದು ನಿಧನರಾದರು. 89 ವರ್ಷ ಪ್ರಾಯದ ಸೀನಪ್ಪ ಪೂಜಾರಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಚೆಂಬು ಗ್ರಾಮದ ಪನೇಡ್ಕ ಕುಕ್ಕುಪ್ಪ ಅವರು ಇಂದು ನಿಧನರಾದರು. 66 ವರ್ಷ ಪ್ರಾಯದ ಪನೇಡ್ಕ ಕುಕ್ಕುಪ್ಪ ಅವರ ಅಂತ್ಯಕ್ರಿಯೆ ಇಂದು ರಾತ್ರಿ 10 ಗಂಟೆಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುರ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್ ಕೊಪ್ಪ ಕುಶಾಲ್ ನಗರ ಬೈಲುಕುಪ್ಪೆ. ಮೊಬೈಲ್ 9408069004 9902047004. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡನು ಇಂದು ಪೊನ್ನಂಪೇಟೆನ ತಹಸೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ಭೂ ಸುರಕ್ಷತೆ ಮತ್ತು ಕಂದಾಯ ದಾಖಲೆ ಡಿಜಿಟಲೀಕರಣ ಈ ಬಗ್ಗೆಲಿ ಮಾಹಿತಿ ಪಡ್ಕೊಂಡು ಈ ಸಂದರ್ಭ ಮಾತಾಡಿದ ಅವು, ಡಿಜಿಟಲೀಕರಣದಂಥ ಆಧುನಿಕ ತಂತ್ರಜ್ಞಾನ ಬಳಸುವುದರಿಂದ ಜನಕ್ಕೆ ಕಂದಾಯ ಇಲಾಖೆನ ಸೇವೆ ಆದಷ್ಟು ಬೇಗ ಸಿಕ್ಕಿದೆ ಅಂತ ಹೇಳಿದು. ಇದಾದ ಮೇಲೆ ತಾಲೂಕು ಪ್ರಜಾಸೌಧದ ಜಾಗೆ ಬಲ್ಯಮಂಡೂರು ಸೇತುವೆ ನೋಡಿದ ಸಚಿವರು, ಭೂ ಮಾಲೀಕರಿಗೆ ಬೆರಳು ತುದಿಲಿ ಭೂ ದಾಖಲೆ ಸಿಗುವಂಗೆ ಹಾಕು, ಭೂ ದಾಖಲೆಗ ಕಾಣದೆ ಆದು ತಿದ್ದುಪಡಿ ಇಂಥ ತಾಪತ್ರೆಗ ಆಗದಂಗೆ ಗ್ಯಾರಂಟಿ ಕೊಡುವುದೇ ಭೂ ಸುರಕ್ಷತಾ ಯೋಜನೆನ ಮುಖ್ಯ ಉದ್ದೇಶ ಅಂತ ಹೇಳಿದು. ಕಾರ್ಗಿಲ್ ವಿಜಯ ದಿನದ ಬಗೆಯಲ್ಲಿ ನಾಳೆ ಹಿಂಬತ್ತು 5 ಗಂಟೆಯಿಂದ ಇರಳು 8 ಗಂಟೆ ಮುಟ್ಟ ಕೊಡಗು ಪತ್ರಕರ್ತರ ಸಂಘ ಮತ್ತು ರೋಟರಿ ಮಿಸ್ಟಿ ಹಿಲ್ಸ್ನವರ ಕಡೆಯಿಂದ ಮಡಿಕೇರಿನ ಗೌಡ ಸಮಾಜಲ್ಲಿ ಕಾರ್ಗಿಲ್ ಹುತಾತ್ಮರಿಗೆ ಗೌರವ ನಮನ, ದೀಪ ನಮನ, ಗಾನ ನಮನ ಮತ್ತು ಪುಷ್ಪ ನಮನ ಕಾರ್ಯಕ್ರಮ ಏರ್ಪಾಡಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆನ 85 ಸಂಘ ಸಂಸ್ಥೆಗ ಭಾಗವಹಿಸುತ್ತಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕೂಟಲಿ ಪಾವನ ಇವೆಂಟ್ಸ್ನವರಿಂದ ದೇಶಭಕ್ತಿ ಗೀತೆ ಕಾರ್ಯಕ್ರಮ ನಡೆದದೆ ಅಂತ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚ್ ಡಿ ನೋವು ತಿಳಿಸಿಳು. ಕಾರ್ಗಿಲ್ ವಿಜಯ ದಿನದ ಬಗೆಯಲ್ಲಿ ಲಯನ್ಸ್ ಸಂಸ್ಥೆ ಮಡಿಕೇರಿ ಇವರ ಕಡೆಯಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ್ಟ ಮಡಿಕೇರಿನ ಲಯನ್ಸ್ ಸಭಾಬಾಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಕೊಟ್ಟು ಶಿಬಿರದಲ್ಲಿ ಶಸ್ತ್ರಚಿಕಿತ್ಸಾ ತಜ್ಞರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಕಿದ್ದು ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳಕಂತ ಲಯನ್ಸ್ ಸಂಸ್ಥೆನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗ ತಿಳಿಸಿಳು. ಮಡಿಕೇರಿ ಮಾಜಿ ಸೈನಿಕರ ಸಂಘದ ಕಡೆಯಿಂದ ನಾಳೆ ಮಡಿಕೇರಿಯಲ್ಲಿರುವ ಯುದ್ಧ ಸ್ಮಾರಕದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡಿಕಿದ್ದು ಹೊತ್ತಾರೆ 9 ಗಂಟೆಗೆ ಯುದ್ಧ ಸ್ಮಾರಕದಲ್ಲಿ ಕಾರ್ಯಕ್ರಮ, 10:30 ಗಂಟೆಗೆ ಜನರಲ್ ತಿಮ್ಮಯ್ಯ ಯುದ್ಧ ಸ್ಮಾರಕದಲ್ಲಿ ಹಂಗೆ ಹಿಂಬತ್ತು ಮಡಿಕೇರಿನ ಗೌಡ ಸಮಾಜಲ್ಲಿ ಯೋಧರಿಗೆ ಗೌರವ ನಮನ ಕಾರ್ಯಕ್ರಮ ನಡೆದದೆ ಅಂತ ಮಾಜಿ ಸೈನಿಕರ ಸಂಘದವು ತಿಳಿಸಿಳು. ಈ ವರ್ಷಲಿ ತೋಟಗಾರಿಕೆ ಇಲಾಖೆನ ಕಡೆಯಿಂದ ಅಡಿಕೆ ಬೆಳೆನ ಹಾಳು ಮಾಡುವ ಎಲೆಚುಕ್ಕಿ ರೋಗನ ತಡೆಯಕ್ಕೆ ರೋಗನಾಶಕ ಮದ್ದುಗಳಾದ ಕಾರ್ಬನ್ ಡೈಸಿಮ್, ಮ್ಯಾಂಗೋಜೆಪ್, ಕಾಪರ್ ಸಲ್ಫೇಟ್ ತಕಂಬಕ್ಕೆ ಪ್ರತಿ ಎಕರೆಗೆ ರೂಪಾಯಿ 600 ಸಹಾಯ ಹಣ ಸಿಕ್ಕಿದ್ದು ಪ್ರತಿ ರೈತರಿಗೆ 5 ಎಕರೆಗೆ 3,000 ರೂಪಾಯಿ ಸಹಾಯ ಹಣ ಕೊಟ್ಟವೆ. ರೈತರು ಅರ್ಜಿನೊಟ್ಟಿಗೆ ಲೈಸೆನ್ಸ್ ಇರುವ ಮಾರಾಟಗಾರರಿಂದ ತಕಂಡ ಮದ್ದಿನ ಬಿಲ್, ಆರ್ಟಿಸಿ, ಆಧಾರ್, ಬ್ಯಾಂಕ್ನ ಖಾತೆ ವಿವರಗಳೊಟ್ಟಿಗೆ ಇದೇ ತಿಂಗಳ 31ನೇ ತಾರೀಕಿನೊಳಗೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಆಫೀಸಿಗೆ ತಲುಪಿಸೋಕುಂತ ತೋಟಗಾರಿಕಾ ಇಲಾಖೆನ ಹಿರಿಯ ಸಹಾಯಕ ನಿರ್ದೇಶಕರು ತಿಳಿಸೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಪುತ್ತೂರು ಒಕ್ಕಲಿಗಗೌಡ ಸೇವಾ ಸಂಘ, ಪುತ್ತೂರು ಒಕ್ಕಲಿಗಗೌಡ ಮಹಿಳಾ ಸಂಘ ಇವರ ಕೂಡುಕೂಟಲಿ ಆಟಿ ಹಬ್ಬ 2025 ಕಾರ್ಯಕ್ರಮ ನಾಳ್ದು 27ನೇ ತಾರೀಕು ಆಯ್ತಾರ ಹೊತ್ತಾರೆ 9:30 ಗಂಟೆಗೆ ಪುತ್ತೂರು ತೆಂಕಿಲ ಒಕ್ಕಲಿಗ ಗೌಡ ಸಮುದಾಯ ಭವನದಲ್ಲಿ ನಡೆಯಕ್ಕಿದ್ದು ಅಂದು ಹೊತ್ತಾರೆ 9:30 ಗಂಟೆಯಿಂದ 5 ಗಂಟೆ ಮುಟ್ಟ ಮಕ್ಕಳಿಗೆ ಮತ್ತೆ ಹೆಣ್ಣು ಜನ ಗಂಡು ಜನಕ್ಕೆ ಬೇರೆ ಬೇರೆ ತರಹದ ಪೈಪೋಟಿಗ ಸಹ ಏರ್ಪಾಡಾವುಟು. ಈ ವರ್ಷದ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 50% ರಿಯಾಯಿತಿ ದರಲ್ಲಿ ಕೃಷಿ ಯಂತ್ರೋಪಕರಣಗ ತಕಣುವ ಅವಕಾಶ ಇದ್ದು ಆಸಕ್ತಿ ಇರುವ ಸೋಮವಾರಪೇಟೆ ಮತ್ತು ಕುಶಾಲ್ ನಗರ ತಾಲೂಕಿನ ರೈತರು ಅಗತ್ಯ ದಾಖಲಾತಿಗಳನ್ನ ಇಲಾಖೆಗೆ ಕೊಟ್ಟು ಇದರ ಉಪಯೋಗ ಪಡ್ಕೊಳಕಂತ ಗೊತ್ತಾವಟು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ಬರುವ ಸೆಪ್ಟೆಂಬರ್ 13ರಂದು ಕೊಡಗು ಜಿಲ್ಲೆನ ಎಲ್ಲಾ ನ್ಯಾಯಾಲಯಗಳಲ್ಲಿ ಮತ್ತೆ ಇಡೀ ರಾಜ್ಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿದೆ ಅಂತ ಹಿರಿಯ ನ್ಯಾಯಾಧೀಶರು ಹಂಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗ ತಿಳಿಸೋಳು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮೂರ್ನಾಡ್ ಹೋಬಳಿ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂಗೆ ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಲಿ ನಾಳೆ ಮೂರ್ನಾಡಿನ ಪಿಎಂ ಶ್ರೀ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ದಿವಂಗತ ಕೊಕ್ಕಲೇರ ಚಂಗಪ್ಪ ಜ್ಞಾಪಕಾರ್ಥ ದತ್ತಿನಿಧಿ ಸ್ವೀಕಾರ ಮತ್ತು ಜಿಲ್ಲೆನ ಹಿರಿಯ ಸಾಹಿತಿ ಕಿಗ್ಗಾಲು ಗಿರೀಶ್ನವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಕೊಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ್ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್ ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಅಲ್ವಿ ಪದ್ಮ, ನಿಮ್ಮನೇಲಿ ಎಲ್ಲಾ ಲೈಟ್ ಆನ್ ಆಗಿದೆ. ವಾಟರ್ ಪಂಪ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲಿಗೆ ಓಡ್ತಾ ಇದೆ? ನಮ್ ಲೈನ್ ಅಲ್ಲಿ ಕರೆಂಟ್ ಇಲ್ಲದೆ ಒಂದ್ ವಾರ ಆಯ್ತಲ್ಲ, ಅದ್ ಹೇಗೆ? ನಾವು ಯುನಿಫೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವರ ಕಡೆಯಿಂದ ಸೋಲಾರ್ ರೂಫ್ ಟಾಪ್ ಹಾಕ್ಸಿದ್ವಿ, ಹಾಗಾಗಿ ನಮ್ಗೆ ಯಾವತ್ತೂ ಕರೆಂಟ್ ಪ್ರಾಬ್ಲಮ್ ಇರೋದಿಲ್ಲ. ಎಂಥ ಮಳೆಗಾಲದಲ್ಲೂ ಕರೆಂಟ್ ಇದ್ದೇ ಇರುತ್ತೆ. ಇದಕ್ಕೆ ಯುನಿಫೆಕ್ಸ್ ನವರೇ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಲೋನ್ ಮಾಡಿಸಿ ಸರ್ಕಾರದಿಂದ ಸಬ್ಸಿಡಿನೂ ಮಾಡಿಸ್ಕೊಡ್ತಾರೆ. ಜೊತೆಗೆ ನಾವು ಬಳಸಿ ಉಳಿಕೆ ಆಗುವ ಹೆಚ್ಚುವರಿ ವಿದ್ಯುತ್ ಅನ್ನ 25 ವರ್ಷಗಳವರೆಗೆ ಸೆಸ್ಕಾಂಗೆ ಮಾರಿ ಆದಾಯನೂ ಗಳಿಸಬಹುದು. ಹೌದಾ? ಹಾಗಾದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಯುನಿಫೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ ಮೀರಾ ಮುತ್ತಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ನಂಬರ್ ತಗೋ, 9986415552. 9986415552. ಓಕೆ ಅಲ್ಲ? ಜುಲೈ 14 ಮರಣಪಟ್ಟ ಬೆಳ್ಳೂರು ಗ್ರಾಮತ್ರ ಬಾಚರಣಿ ಎಂಡ ಶಂಕರಿ ಕಾರ್ಯಪ್ಪ ಎಂಡ ಮಾದ ಕಾರ್ಯ ಇದೇ ಇರೋ ತಾರಾಂಗ್ ಚೆನ್ನಿಯಾಚ ಪಲಕ 11 ಗಂಟೆಗೆ ಬೆಳ್ಳೂರು ಗ್ರಾಮತ್ಲುಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರ್ಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿತು ಬರೋನುಂದು ಅಂಡ ಸಂಸಾರಕಾರ ಕಟ್ಟಿತು.